ಶೇಕಡ 70%ರಷ್ಟು ಪೂರ್ಣಗೊಂಡಿದ್ದು, ಸಮೀಕ್ಷೆ ಪ್ರಗತಿಯನ್ನು ಸಾಧಿಸಿದ ಸಿಬ್ಬಂದಿ ಕಾರ್ಯವಿಧಾನದ ಬಗ್ಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಜಿಎನ್ ಶ್ರೀಕಂಠಯ್ಯ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಕೇಸವಾನ್ ಸಭಾಂಗಣದಲ್ಲಿ ಇಂದು ನಡೆದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಮೀಕ್ಷೆಯ ಅಂಕಿಅಂಶಗಳನ್ನು ಅವಲೋಕಿಸಿ ಮಾತನಾಡಿದರು. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ರಾಜ್ಯದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ನಡೆಸಲಾಗುತ್ತಿರುವ ಸಮೀಕ್ಷೆ ಕಾರ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವರೆಗೆ 220,235 ಮನೆಗಳ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ. ಸ್ವಚ್ಛ ಭಾರತ ಸ್ವಸ್ಥ ಭಾರತ ಧ್ಯೇಯದೊಂದಿಗೆ ಅಕ್ಟೋಬರ್ 2ರಿಂದ ಇದೇ 31ರವರೆಗೆ ನಾಡಿನಾದ್ಯಂತ ಸ್ವಚ್ಛತೆ ಹಾಗೂ ದೈಹಿಕ ಸ್ವಾಸ್ಥ್ಯದ ಬಗ್ಗೆ ಕಾಳಜಿ ಮೂಡಿಸುವ ದೃಷ್ಟಿಯಿಂದ ಹೊಸಪೇಟೆ ನಗರದ ವಿಜಯನಗರದ ಕಾಲೇಜಿನಲ್ಲಿ ಎನ್ಎಸ್ಎಸ್ ಘಟಕದಿಂದ ಗಾಂಧಿ ಜಯಂತಿ ದಿನದಂದು ಕಾಲೇಜಿನ ಆವರಣದ ಸ್ವಚ್ಛತೆಯೊಂದಿಗೆ ವಿದ್ಯಾರ್ಥಿಗಳು ಆರೋಗ್ಯ ಕಾಳಜಿ ಮೂಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿಯಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯ ಪ್ರಗತಿಯಲ್ಲಿ, ಜಿಬಿಎ ವ್ಯಾಪ್ತಿಯಲ್ಲಿ ಇಂದಿನಿಂದ ಸಮೀಕ್ಷೆ ಆರಂಭ. ವಾರ್ಷಿಕ ಲೆಕ್ಕ ಪರಿಶೋಧನಾ ಮಾಹಿತಿ ಒದಗಿಸದ ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ ಶೋಕಾಸ್ ನೋಟಿಸ್. ಯಾದಗಿರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ 40 ಅಂಗನವಾಡಿ ಕಟ್ಟಡ ನಿರ್ಮಾಣ, ಸಚಿವ ಶರಣಬಸಪ್ಪ ದರ್ಶನಪುರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ನಮ್ಮ ಮನೆಗಳಿಂದ ಪ್ರತಿನಿತ್ಯ ತ್ಯಾಜ್ಯ ಸಂಗ್ರಹಣೆ ಮಾಡುವ ಪೌರ ಕಾರ್ಮಿಕರಿಗೂ ನಮ್ಮಂತೆಯೇ ಕುಟುಂಬವಿದೆ, ವೈಯಕ್ತಿಕ ಬದುಕಿದೆ. ನೀವು ನೀಡೋ ಮಿಶ್ರ ತ್ಯಾಜ್ಯದಿಂದ ಪೌರ ಕಾರ್ಮಿಕರು ಅಪಾಯಕ್ಕೊಳಗಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ತ್ಯಾಜ್ಯವನ್ನ ಹಸಿ ತ್ಯಾಜ್ಯ, ಒಣತ್ಯಾಜ್ಯ, ಅಪಾಯಕಾರಿ ತ್ಯಾಜ್ಯವೆಂದು ವಿಂಗಡಿಸಿ ನೀಡೋದ್ರಿಂದ ನಗರದ ಸ್ವಚ್ಛತೆಗಾಗಿ ದುಡಿಯುವಂತಹ ಪೌರ ಕಾರ್ಮಿಕರ ಸುರಕ್ಷತೆಯ ಜೊತೆಗೆ ಪರಿಸರ ಸಂರಕ್ಷಣೆಯಲ್ಲಿ ಕೂಡ ನಾವು ಕೈಜೋಡಿಸಬಹುದು. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ವೇಳೆ ಸರಿಯಾಗಿ 6:51:12. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರೇ ಮತ್ತು ಪ್ರೀತಿಯ ಕೇಳುಗರೇ, ತಮಗೆಲ್ಲರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತ ಬಾನುಲಿ ಸರಣಿಯಲ್ಲಿ ಕೃಷಿಯಲ್ಲಿ ರಾಸಾಯನಿಕ ರಹಿತ ಮಾರ್ಗಗಳು ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪವಿತ್ರ ಎಎಚ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರೀತಿಯ ಕೆಳಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ರಾಸಾಯನಿಕ ರಹಿತ ಮಾರ್ಗಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಾವು ಕಳೆದ 2-3 ದಶಕಗಳಿಂದ ಈ ರಾಸಾಯನಿಕ ಪದಾರ್ಥಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡಿದಂತಹ ಪರಿಣಾಮ ಇವತ್ತು ನಮ್ಮ ಮಣ್ಣಿನ ಗುಣಧರ್ಮಗಳು ಹಾಳಾಗಿದ್ದಾವೆ. ಹಾಗೂ ನಾವು ಇವತ್ತು ಏನು ಆಹಾರ ಪದಾರ್ಥಗಳು ಅಂತ ಹೇಳಿ ಸೇವನೆಯನ್ನು ಮಾಡ್ತೀವೋ, ಈ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಷದ ಅಂಶ ಇರುವಂಥದ್ದು ಪತ್ತೆಯಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ರಾಸಾಯನಿಕವನ್ನು ಹೊರತುಪಡಿಸಿ ಹೇಗೆ ಕೃಷಿಯನ್ನು ಮಾಡಬಹುದು ಅನ್ನುವಂಥದ್ದು ಒಂದು ದೊಡ್ಡ ಸವಾಲಾಗಿದೆ. ಈ ಸವಾಲನ್ನು ನಾವು ಮೆಟ್ಟಿ ನಿಲ್ಲಲಿಕ್ಕಾಗಿ ಅನೇಕ ರಾಸಾಯನಿಕ ರಹಿತ ಮಾರ್ಗಗಳನ್ನು ಕೂಡ ಸಂಶೋಧನೆಯನ್ನ ಮಾಡಲಾಗಿದೆ. ಈ ರಾಸಾಯನಿಕ ರಹಿತ ಮಾರ್ಗಗಳು ಯಾವ್ಯಾವು ಇದ್ದಾವೆ, ಅವುಗಳನ್ನ ಹೇಗೆ ಅಳವಡಿಕೆಯನ್ನ ನಾವು ಮಾಡಿಕೊಳ್ಳಬಹುದು, ಈ ಅಳವಡಿಕೆಯನ್ನ ಮಾಡಿಕೊಳ್ಳುವ ಮೂಲಕ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಹೆಚ್ ಪವಿತ್ರ ಅವರು. ಪವಿತ್ರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಕೃಷಿಯಲ್ಲಿ ರಾಸಾಯನಿಕ ರಹಿತ ಮಾರ್ಗಗಳು ಅಂತ ಹೇಳಿ ಇದ್ದಾವ, ಅವುಗಳು ಯಾವ್ಯಾವು, ಇದರ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡಿ. ಕೃಷಿಯಲ್ಲಿ ರಾಸಾಯನಿಕ ಮುಕ್ತ ಮಾರ್ಗಗಳು ಅಂತ ಇದಾವೆ ಅನ್ನೋದಾದ್ರೆ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ಒಂದು ಸಾವಯವದ ಕೃಷಿ ಪದ್ಧತಿ ಆಗಿರ್ತದೆ, ಇನ್ನೊಂದು ನೈಸರ್ಗಿಕವಾಗಿ ಮಾಡ್ತಕ್ಕಂತಹ ಕೃಷಿ ಪದ್ಧತಿ ಆಗಿರುತ್ತೆ. ಈ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿ ಇದ್ದಿದ್ದು ಯಾವಾಗ ಅಂತ ಅಂದ್ರೆ 1965 ಹಿಂದಿನ ಹಸಿರು ಕ್ರಾಂತಿಯ ಹಿಂದಿನ ಕಾಲದಲ್ಲಿ ಇದ್ದಿದ್ದು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿ. ಹಸಿರು ಕ್ರಾಂತಿ ಆದ್ಮೇಲೆ ನಾವು ಅಳವಡಿಸ್ಕೊಂತ ಬಂದಿರತಕ್ಕಂಥದ್ದು ಆಧುನಿಕ ಕೃಷಿ ಪದ್ಧತಿ. ಈ ಆಧುನಿಕ ಕೃಷಿ ಪದ್ಧತಿಯಲ್ಲಿ ನಾವೇನ್ ಮಾಡ್ತಿದ್ದೀವಿ ಅಂತಂದ್ರೆ ನೈಸರ್ಗಿಕವಾಗಿ ಸಂಪನ್ಮೂಲಗಳನ್ನ ಹಾಳು ಮಾಡ್ಕೊತಾ ಬಂದಿದೀವಿ. ನೈಸರ್ಗಿಕವಾದಂತಹ ಸಂಪನ್ಮೂಲಗಳು ಅಂತಂದ್ರೆ ಭೂಮಿ ಆಗಿರ್ಬೋದು, ನೀರಾಗಿರ್ಬೋದು, ಸಸ್ಯ ಆಗಿರ್ಬೋದು ಮತ್ತು ಪ್ರಾಣಿ ಸಂಕುಲಗಳನ್ನು ಆಗಿರ್ಬೋದು. ಇದರಿಂದ ಎಷ್ಟು ದುಷ್ಪರಿಣಾಮಗಳು ಆಗ್ತಾ ಇದೆ ಅಂದ್ರೆ, ಮೊದಲಿಗೆ ಹೇಳಬೇಕು ಅಂತಂದ್ರೆ ನಮ್ಮ ಮಣ್ಣಿನ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನ ಉಂಟು ಮಾಡ್ತಿದೆ. ಮಣ್ಣಿನ ಭೌತಿಕ ಗುಣ ಆಗಿರ್ಬೋದು, ಮಣ್ಣಿನ ರಾಸಾಯನಿಕ ಗುಣ ಆಗಿರ್ಬೋದು ಮತ್ತೆ ಜೈವಿಕ ಗುಣಗಳಕ್ಕೂ ಕೂಡ ಆಗಿರ್ಬೋದು. ಮಣ್ಣಿನ ಭೌತಿಕ ಗುಣಗಳು ಅಂತ ಬಂದ್ರೆ ಮಣ್ಣಿನ ರಚನೆ ಆಗಿರ್ಬೋದು, ಅದರದ್ದು ಸಾಂದ್ರತೆ ಆಗಿರ್ಬೋದು ಮತ್ತೆ ಬಣ್ಣದಲ್ಲಿ ವ್ಯತ್ಯಾಸ ಆಗಿರ್ಬೋದು ಮತ್ತೆ ರಂಧ್ರತೆ ಆಗಿರ್ಬೋದು. ಇನ್ನು ರಾಸಾಯನಿಕ ಗುಣಗಳು ಅಂತ ಬಂದ್ರೆ ರಸಸಾರ ಆಗಿರ್ಬೋದು, ಲವಣಾಂಶ ಆಗಿರ್ಬೋದು ಮತ್ತೆ ಪೋಷಕಾಂಶಗಳನ್ನು ಮಣ್ಣು ನಮಗೆ ಬೇಕಾದಂತಹ ಬೆಳೆಗಳಿಗೆ ಒದಗಿಸಿದಂತಹ ಶಕ್ತಿಯನ್ನು ಕಳ್ಕೊಳ್ತಾ ಬರ್ತಾ ಇದೆ. ಇನ್ನು ಜೈವಿಕ ಗುಣಗಳು ಅಂತ ಬಂದ್ರೆ ಸೂಕ್ಷ್ಮಜೀವಿಗಳ ಏನು ಸಂಖ್ಯೆಗಳಿದೆಯಲ್ಲ ಅದರಲ್ಲಿ ಏರುಪೇರಾಗ್ತಿದೆ, ಅಂದ್ರೆ ಸೂಕ್ಷ್ಮಜೀವಿಗಳ ಸಂಖ್ಯೆ ನಶಿಸಿ ಹೋಗ್ತಿದೆ. ಇನ್ನು ಬೆಳೆಗಳ ಮೇಲೆ ಕೂಡ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಿದೆ. ಇನ್ನು ಮಾನವನ ಆರೋಗ್ಯದ ಮೇಲೆ ಅಂತ ಬಂದ್ರೆ ಈಗ ಅಮೋನಿಯಂ ನೈಟ್ರೇಟ್ ಅನ್ನೋ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಕೆ ಮಾಡೋದ್ರಿಂದ ಅದರಿಂದ ಬಂದಂತಹ ಅನಿಲಗಳು ನಮ್ಮ ಮಣ್ಣಿಗೆ ಮತ್ತೆ ನೀರಿಗೆ ಸೇರ್ಕೊಳ್ತಾ ಇದೆ. ಅದು ಅತಿ ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಇರೋದು ಈ ಮಕ್ಕಳಲ್ಲಿ ಏನು ಕಂಡು ಬರ್ತಿದೆ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಂದ್ರೆ ನೀಲಿ ಬಣ್ಣದ ಕಾಯಿಲೆ ಅತಿ ಹೆಚ್ಚಾಗಿ ಕಂಡು ಬರ್ತಿರೋದ್ರಿಂದ ನಾವು ರಸಗೊಬ್ಬರಗಳನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಮುಂದಿನ ಕ್ರಮಗಳನ್ನ ಅನುಸರಿಸಬೇಕಾಗಿರುತ್ತೆ. ಅದ್ರ ಜೊತೆ ಪರಿಸರದ ಮೇಲೆ ಮತ್ತು ಸಮಾಜದ ಮೇಲೂ ಕೂಡ, ಆರ್ಥಿಕತೆಯ ಮೇಲೂ ಕೂಡ ದುಷ್ಪರಿಣಾಮಗಳನ್ನ ನೋಡ್ತಾ ಇದ್ದೀವಿ. ಈಗೆಲ್ಲ ನೋಡ್ತಾ ಇರ್ತೀರಾ ನೀವು, ಈಗ ರೈತರುಗಳೇ ಕೇಳ್ತಾ ಇರ್ತಾರೆ, ನಾವು ಅತಿ ಹೆಚ್ಚಾಗಿ ಶಿಫಾರಸು ಮಾಡಿರ್ತಕ್ಕಂತಹ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಿದೀವಿ, ಅದ್ರ ಜೊತೆಗೆ ಹೆಚ್ಚಿನಾದಂತಹ ರಾಸಾಯನಿಕ ಗೊಬ್ಬರನ್ನು ಕೊಟ್ಟು ನಮಗೆ ಅಧಿಕವಾದಂತಹ ಇಳುವರಿ, ಮೊದಲಿನಂತಹ ಇಳುವರಿ ನಮಗೆ ಕೈಗೆ ಬರ್ತಿಲ್ಲ ಅಂತ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂತಹ ಸಾವಯವ ಪದಾರ್ಥಗಳು ಕಡಿಮೆ ಆಗ್ತಿರೋದು, ಮತ್ತೆ ಆಗ್ಲೇ ಹೇಳಿರ್ತಾರ ಮಣ್ಣಿನಲ್ಲಿರ್ತಕ್ಕಂತಹ ಗುಣಲಕ್ಷಣಗಳ ಮೇಲೆ ವೈಪರೀತ್ಯ, ಅದಲ್ಲದೆ ಲಘು ಪೋಷಕಾಂಶಗಳ ಮೇಲೂ ಕೊರತೆಯನ್ನು ಉಂಟು ಮಾಡ್ತಾ ಇದೆ. ಹೀಗೆ ಕೃಷಿಯಲ್ಲಿ ರಾಸಾಯನಿಕ ರಹಿತ ಮಾರ್ಗಗಳನ್ನ ಅನುಸರಣೆಯನ್ನ ಮಾಡಬಹುದು ಅನ್ನುವಂಥದ್ದು, ರಾಸಾಯನಿಕಗಳನ್ನ ಹೆಚ್ಚು ಹೆಚ್ಚು ಬಳಕೆ ಮಾಡ್ತಾ ಇರೋದ್ರಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದ್ದಾವೆ, ಅದು ಮಣ್ಣಿನ ಆರೋಗ್ಯದ ಮೇಲೆ, ಪರಿಸರದ ಮೇಲೆ ಮತ್ತು ಬಹಳ ಮುಖ್ಯವಾಗಿ ಮನುಷ್ಯನ ಆರೋಗ್ಯದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ ಅನ್ನುವಂಥ ವಿಚಾರಗಳನ್ನ ತಾವು ತಿಳಿಸಿದ್ರಿ. ಈಗ ರಾಸಾಯನಿಕ ರಹಿತ ಮಾರ್ಗವನ್ನ ಅನುಸರಿಸಿ ನಾವು ಮಾಡಬಹುದು ಅನ್ನೋದೇ ಆದಲ್ಲಿ ಅದರಲ್ಲಿ ನಮಗೆ ಮೊಟ್ಟ ಮೊದಲಿಗೆ ಕಾಣ್ತಕ್ಕಂಥದ್ದು ಈ ಸಾವಯವ ಕೃಷಿ ಪದ್ಧತಿ ಅನ್ನುವಂಥದ್ದು. ಸಾವಯವ ಕೃಷಿ ಪದ್ಧತಿ ಅಂತ ಅಂದ್ರೆ ಏನು? ಈ ಸಾವಯವ ಕೃಷಿ ಪದ್ಧತಿ ಅಂತ ಏನು ಅಂತ ಹೇಳೋದಾದ್ರೆ, ಈಗ ಸಮಗ್ರ ಬೆಳೆ ಉತ್ಪಾದನೆಯ ಜೊತೆಗೆ ಅದೊಂದು ನಿರ್ವಹಣಾ ಪದ್ಧತಿ ಕೂಡ ಹೌದು, ಮತ್ತೆ ನಮಗೆ ಸ್ಥಳೀಯವಾಗಿ ಅವಲಂಬಿಸತಕ್ಕಂತಹ ಲಭ್ಯವಿರತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಬರತಕ್ಕಂಥದ್ದು ಇದು ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ ಸಾವಯವ ಕೃಷಿ ಪದ್ಧತಿಯಲ್ಲಿ. ಅದೇ ರೀತಿ ಪರಿಸರ ಸ್ನೇಹಿ ಜೈವಿಕ ವಿಧಾನಗಳು ಅನುಸರಿಸಿಕೊಂಡು ಆಹಾರ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು. ಮತ್ತೆ ಇದರಲ್ಲಿ ನಾವು ಸಾವಯವ ಕೃಷಿಯಲ್ಲಿ ಗಮನಿಸಬೇಕಾದಂತಹ ಅಂಶಗಳು ಯಾವ್ಯಾವು ಅಂತ ಹೇಳೋದಾದ್ರೆ, ಕಡಿಮೆ ಉಳುಮೆ ಅಂದ್ರೆ 2-3 ಬಾರಿ ಉಳುಮೆ ಮಾಡ್ತಕ್ಕಂಥದ್ದು. ಅಂದ್ರೆ ನಾವೆಲ್ಲ ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ವಿ, ಈಗ ಎತ್ತನ್ನ ಹುಡ್ಕೊಂಡು ಉಳುಮೆ ಮಾಡ್ತಾ ಇದ್ರು, ಬಟ್ ಇವಾಗೆಲ್ಲ ಅದೆಲ್ಲ ಕಡಿಮೆ ಆಗಿದೆ, ಮನೆಗಳಲ್ಲಿ ಎತ್ತುಗಳ ಸಂಖ್ಯೆನೇ ಕಡಿಮೆ ಆಗಿದೆ. ಅದ್ರ ಜೊತೆ ನಾವು ಈಗೆಲ್ಲ ಅತಿ ಕಡಿಮೆಯಾಗಿ ಅಂದ್ರೆ ಸುಲಭವಾಗಿ ದೊರೆತಕ್ಕಂತಹ ಟ್ರ್ಯಾಕ್ಟರ್ ಕಲ್ಟಿವೇಟರ್ನ ಬಳಕೆ ಮಾಡಿಕೊಂಡು ಉಳುಮೆ ಮಾಡ್ತಾ ಇದೀವಿ. ಮತ್ತೆ ಹಿಂಡಿಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಹಿಂಡಿಗಳು ಅಂತಂದ್ರೆ ಬೇವಿನ ಹಿಂಡಿ ಆಗಿರ್ಬೋದು, ಒಂಗೆ ಹಿಂಡಿ ಆಗಿರ್ಬೋದು, ಹರಳು ಹಿಂಡಿ ಆಗಿರ್ಬೋದು, ಹಿಪ್ಪೆ ಹಿಂಡಿ, ನೆಲಗಡಲೆ ಎಲೆ ಹಿಂಡಿ ಮತ್ತು ಸಾವಯವ ಗೊಬ್ಬರಗಳ ಬಳಕೆ ಮಾಡ್ತಕ್ಕಂಥದ್ದು. ಸಾವಯವ ಗೊಬ್ಬರಗಳು ಯಾವ್ಯಾವುದು ಅಂತ ಹೇಳೋದಾದ್ರೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಮತ್ತೆ ಕಾಂಪೋಸ್ಟ್ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಮತ್ತೆ ಕೋಳಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಇಲ್ಲ ಹಂದಿ ಗೊಬ್ಬರನಾದರೂ ಆಗಿರ್ಬೋದು, ಎಲ್ಲ ತರಹದ ಗೊಬ್ಬರಗಳನ್ನು ಬಳಕೆ ಮಾಡ್ತಕ್ಕಂಥದ್ದು. ಇನ್ನು ಹಸಿರೆಲೆ ಗೊಬ್ಬರಗಳ ಬಳಕೆ, ಹಸಿರೆಲೆ ಗೊಬ್ಬರಗಳಿಗೆ ಬಂದ್ರೆ ನಾವು ಎರಡು ರೀತಿಯಾದಂತಹ ಹಸಿರೆಲೆ ಗೊಬ್ಬರವನ್ನು ಕಾಣ್ತೀವಿ. ಒಂದು ಹಸಿರು ಗೊಬ್ಬರ, ಇನ್ನೊಂದು ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ. ಹಸಿರು ಗೊಬ್ಬರ ಅಂತಂದ್ರೆ ನಾವು ಯಾವುದೇ ಒಂದು ಬೆಳೆನ ಬೆಳಿಲಿಕ್ಕೆ ಮುಂಚೆ ನಮ್ಮ ಭೂಮಿಯಲ್ಲಿ ಯಾವ್ದಾದ್ರೂ ಹಸಿರೆಲೆ ಗೊಬ್ಬರ ಅಂತ ಬೆಳೆಗಳನ್ನ ತಗೊಳ್ಳೋದು, ಅಂದ್ರೆ ದಯಾಂಚ ಆಗಿರ್ಬೋದು, ಸೆಣಬು ಆಗಿರ್ಬೋದು, ಅದನ್ನ ಬೆಳೆಗಳನ್ನ ಬೆಳೆದು ಅದು ಹೂವಾಡಕ್ಕಿಂತ ಮುಂಚೆ ಅಂದ್ರೆ 35-40 ದಿನಗಳ ಮುಂಚೆ ಕಟಾವು ಮಾಡಿ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಇನ್ನು ಹಸಿರೆಲೆ ಗೊಬ್ಬರ ಅಂತಂದ್ರೆ ಹೊರಗಡೆ ಯಾವುದೇ ರೀತಿಯಾದಂತಹ ಎಲೆಗಳನ್ನ, ಅಂದ್ರೆ ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಲ್ಲ, ಗ್ಲೀರಿಸಿಡಿಯಾ ಅಂತಾನು ಹೇಳ್ತೀವಿ, ಇಲ್ಲ ಸುಬಾಬುಲ್ ಅಂತ ಹೇಳ್ತೀವಿ, ಅದಲ್ಲದೆ ಈಗ ನಾ ಎಲ್ಲಾ ಕಡೆ ಸಿಗುವಂತಹ ಇಪ್ಪೆ ಆಗಿರ್ಬೋದು, ಬೇವ್ ಆಗಿರ್ಬೋದು, ಯಾವುದೇ ಆದಂತಹ ಹಸಿರು ಗೊಬ್ಬರಗಳನ್ನ ತಂದು ನಾವು ಮಣ್ಣಿಗೆ ಕೊಡ್ತಕ್ಕಂಥದ್ದು. ಇನ್ನು ಸ್ಥಳ ಮತ್ತೆ ಕಾಲ ಮತ್ತು ಪರಿಸರಕ್ಕೆ ಅನುಗುಣವಾಗಿ ಬೆಳೆ ಮತ್ತು ತಳಿಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಪೋಷಕಾಂಶಗಳ ಪೂರೈಕೆಗೆ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಜೈವಿಕ ಗೊಬ್ಬರ ಅಂತ ಅಂದ್ರೆ ಅಜೋಸ್ಪೈರುಲಮ್ ಇದೆಲ್ಲ ಹೇಳ್ತೀವಲ್ಲ, ಆ ರೀತಿ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಕಳೆ ನಿಯಂತ್ರಣ ಮತ್ತೆ ಮಣ್ಣಿನ ತೇವಾಂಶ ಕಾಪಾಡಬೇಕು ಅಂತಂದ್ರೆ ನಾವು ಹೊದಿಕೆಯನ್ನ ಕೊಡ್ತಕ್ಕಂಥದ್ದು. ಹೊದಿಕೆ ಅಂತಂದ್ರೆ ಯಾವುದೇ ರೀತಿಯಾದಂತಹ ತ್ಯಾಜ್ಯ ವಸ್ತುಗಳನ್ನಾದ್ರೂ ಬಳಸಿ ನಾವು ಹೊದಿಕೆಯನ್ನ ಕೊಡೋದು. ಇನ್ನು ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಕೀಟ ರೋಗ ನಿರೋಧಕ ಶಕ್ತಿ ಉಳ್ಳಂತಹ ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಇದಿಷ್ಟು ಸಾವಯವ ಕೃಷಿ ಕುರಿತು ಮತ್ತು ಅದರಲ್ಲಿ ಗಮನಿಸಬೇಕಾದಂತಹ ಅಂಶಗಳನ್ನು ಕುರಿತು ಮಾಹಿತಿಯಾಗಿರುತ್ತೆ. ಹೀಗೆ ನಾವು ಅನೇಕ ಅಂಶಗಳನ್ನ ಗಮನಿಸಬೇಕಾಗುತ್ತೆ. ಸಾವಯವ ಕೃಷಿಯನ್ನ ಮಾಡ್ತೀವಿ ಅಂತ ಅಂದಾಗ ಯಾವುದೋ ಒಂದು ರೀತಿಯಲ್ಲಿ ನಾವು ಮಾಡುವಂಥದ್ದಲ್ಲ, ಅದಕ್ಕೆ ಪೂರಕವಾಗಿ ಬೇಕಾದಂತಹ ವಾತಾವರಣವನ್ನ ನಿರ್ಮಾಣವನ್ನ ಮಾಡಿಕೊಳ್ಳಬೇಕು. ಸಾವಯವ ಪದಾರ್ಥಗಳ ಮೂಲಕ ಪೋಷಕಾಂಶಗಳನ್ನು ನಾವು ಹೇಗೆಲ್ಲ ನೀಡಬಹುದು ಅನ್ನುವಂಥದ್ದನ್ನು ಕೂಡ ಆಲೋಚನೆಯನ್ನ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡಿಕೊಂಡು ಈ ಸಾವಯವ ಕೃಷಿಯನ್ನ ಮಾಡಬೇಕಾಗುತ್ತೆ. ಹಾಗಿದ್ರೆ ಈ ಸಾವಯವ ಕೃಷಿಯಲ್ಲಿ ಏನೆಲ್ಲ ಮೂಲ ತತ್ವಗಳು ಇರುತ್ತೆ, ಅವುಗಳನ್ನ ಹೇಗೆ ನಾವು ಅಳವಡಿಕೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ? ಸಾವಯವ ಕೃಷಿಯಲ್ಲಿ ಮುಖ್ಯವಾಗಿ ಮೂಲ ತತ್ವ ಯಾವುದು ಅಂತ ಹೇಳೋದಾದ್ರೆ ಸುಸ್ಥಿರ ಸ್ವಾವಲಂಬಿ ಬೇಸಾಯ ಪದ್ಧತಿ ಅಂತ ಹೇಳ್ತೀವಿ. ಇದನ್ನ ಸುಸ್ಥಿರ ಸ್ವಾವಲಂಬಿ ಬೇಸಾಯ ಪದ್ಧತಿ ಯಾಕೆ ಅಂತ ಹೇಳೋದಾದ್ರೆ ನಾವು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಿದಾಗ ಮಣ್ಣಿನ ಫಲವತ್ತತೆ ಹೆಚ್ಚಾಗೋದ್ರ ಜೊತೆಗೆ ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ಲಭ್ಯತೆಯನ್ನು ನಮಗೆ ಕಾಲಕಾಲಕ್ಕೆ ನಿರಂತರವಾಗಿ ಅದು ಕಾಪಾಡ್ಕೊಂಬರೋದ್ರಲ್ಲಿ ಮುಖ್ಯ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಇನ್ನು ಜೀವ ವೈವಿಧ್ಯತೆ ಕಾಪಾಡುವುದು ಅಂದ್ರೆ ಆಯಾ ಪ್ರದೇಶಕ್ಕೆ, ಪರಿಸರಕ್ಕೆ, ಮಣ್ಣುಗಳಿಗೆ ಅನುಗುಣವಾಗಿ ತಳಿಗಳನ್ನು ಕೃಷಿ ಮಾಡೋದ್ರಿಂದ ಸಸ್ಯಗಳು, ಮಾನವ ಆಗಿರ್ಬೋದು, ಪ್ರಾಣಿ ಸಂಕುಲ ಆಗಿರ್ಬೋದು ಮತ್ತು ಸೂಕ್ಷ್ಮಾಣು ಜೀವಿಗಳ ಪ್ರಕೃತಿ ಸಂಬಂಧ ಏನಿರುತ್ತಲ್ಲ ಅದು ಸಮತೋಲನವಾಗಿ ಕಾಪಾಡ್ಕೊ ಬರ್ತಕ್ಕಂಥದ್ದು. ಇನ್ನು ಮಣ್ಣಿನ ಫಲವತ್ತತೆಯನ್ನು ಸಂರಕ್ಷಿಸುವುದು, ಮಣ್ಣಿನ ಫಲವತ್ತತೆಯನ್ನು ಸಂರಕ್ಷಿಸುವುದು ಹೇಗೆ ಅನ್ನೋದಾದ್ರೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಈಗ ಎರೆಹುಳು ಗೊಬ್ಬರನ ನಾವು ಬಳಕೆ ಮಾಡ್ತೀವಿ ಅಂತಂದ್ರೆ ಈಗ ಸೂಕ್ಷ್ಮ ಜೀವಿಗಳು ತುಂಬಾ ಇರ್ತವೆ ನಮ್ಮ ಮಣ್ಣಿನಲ್ಲಿ, ಆದ್ರೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಬರೀ ಎರೆಹುಳು ಮಾತ್ರ ಅಲ್ಲ. ಈ ಎರೆಹುಳು ಏನ್ ಮಾಡುತ್ತೆ ಅಂತಂದ್ರೆ ಇದ್ರ ಕೆಲಸ ಏನು ಅಂತ ಗೊತ್ತಾದ್ರೆ ನೀವೇ ತುಂಬಾ ಏನು ನಾವು ಎರೆಹುಳು ಗೊಬ್ಬರ ಎಂತಹ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅದು ಇದು ಅಂತ ಹೇಳ್ತೀವಿಲ್ಲ ಅದನ್ನ ಕೊಡ್ಲಿಕ್ಕೆ ನೀವೇ ಸ್ಟಾರ್ಟ್ ಮಾಡ್ತೀರಾ. ಈ ಎರೆಹುಳು ಏನ್ ಮಾಡುತ್ತೆ, ಅದ್ರ ಕೆಲಸ ಏನು ಅಂತಂದ್ರೆ ಅದು ಭೂಮಿ ಒಳಗೆ ಹೋಗ್ಬೇಕಾದ್ರೆ ಒಂದು ರಂಧ್ರ ಮಾಡ್ಕೊಂತ ಒಳಗಡೆ ಹೋಗುತ್ತೆ, ಮತ್ತೆ ಅದೇ ರಂಧ್ರದಿಂದ ಮತ್ತೆ ವಾಪಸ್ ಬರಲ್ಲ, ಇನ್ನೊಂದು ಪಕ್ಕದ ರಂಧ್ರದಿಂದ ವಾಪಸ್ ಬರುತ್ತೆ. ಈ ತರ ರಂಧ್ರ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಇರ್ತಕ್ಕಂತಹ ನೀರಿನ ಹಿಂಗುವಿಕೆನ ಜಾಸ್ತಿ ಮಾಡ್ದಂಗಾಗುತ್ತೆ, ಮತ್ತೆ ಅದು ಮಣ್ಣಿನಿಂದ ಹೊರಗಡೆ ಬರಬೇಕಾದ್ರೆ ಒಂದು ರೀತಿಯ ಅಂಟು ದ್ರಾವಣದ ಜೊತೆಯಲ್ಲಿ ಹೊರಗಡೆ ಬರುತ್ತೆ. ಆ ಅಂಟು ದ್ರಾವಣ ಅಂತಂದ್ರೆ ಬೇವರಿನ ರೀತಿಯಲ್ಲಿರುತ್ತೆ. ಆ ಅಂಟು ದ್ರಾವಣದಲ್ಲಿ ಅತಿಯಾಗಿ ಸೂಕ್ಷ್ಮ ಪೋಷಕಾಂಶಗಳು ಇರೋದ್ರಿಂದ ನೀವು ಮಣ್ಣಿಗೆ ಬೇಕಾದಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಹೊರಗಡೆಯಿಂದ ತಂದು ಕೊಡ್ತಕ್ಕಂತಹ ಅವಶ್ಯಕತೆ ಬರೋದಿಲ್ಲ. ಜೊತೆಗೆ ಬರಬೇಕಾದ್ರೆ ತನ್ನ ಒಂದು ಎರೆಹುಳು ತನ್ನ 5 ಪಟ್ಟು ಹೆಚ್ಚಿನ ಗಾತ್ರದ ಹಿಕ್ಕೆಗಳನ್ನ ತಂದು ಹೊರಗಡೆ ಹಾಕುತ್ತೆ, ಅದು ಬರೀ ಒಂದು ಎರೆಹುಳು. ಅದೇ ರೀತಿ 1 ಕೆಜಿ ಎರೆಹುಳು ಇದ್ರೆ ತನ್ನ 5 ಕೆಜಿಯಷ್ಟು ತೂಕದ ಎರೆಹುಳು ಹಿಕ್ಕೆಯನ್ನು ತಂದು ಹೊರಗಡೆ ಹಾಕುತ್ತೆ, ಅದು ಬರೀ 1 ದಿನದಲ್ಲಿ. ಇನ್ನು ಅದು 1 ದಿನದಲ್ಲಿ ನಿಮಗೆ 150 ಕೆಜಿಯಷ್ಟು ಹಿಕ್ಕೆಗಳನ್ನ ತಂದು ಹೊರಗಡೆ ಹಾಕುತ್ತೆ. ಅದೇ ರೀತಿ 1 ವರ್ಷದಲ್ಲಿ 1800 ಕೆಜಿಯಷ್ಟು ಹಿಕ್ಕೆಗಳನ್ನ ತಂದು ಹೊರಗಡೆ ಹಾಕುತ್ತೆ. ಇದನ್ನು ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವುದೇ ರೀತಿಯಾದಂತಹ ಹೊರಗಡೆಯಿಂದ ನಾವು ಗೊಬ್ಬರಗಳನ್ನ, ಎರೆಹುಳು ಗೊಬ್ಬರ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸಾವಯವ ಗೊಬ್ಬರಗಳನ್ನ ತಂದು ಹೊರಗಡೆ ತಂದು ದುಡ್ಡು ಕೊಟ್ಟು ತಂದು ಭೂಮಿಗೆ ಸೇರಿಸೋದಕ್ಕಿಂತ ಬದಲು ನಮ್ಮಲ್ಲಿರ್ತಕ್ಕಂತಹ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಈ ಸೂಕ್ಷ್ಮ ಜೀವಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಸೋದಕ್ಕೆ ನಾವು ಏನ್ ಮಾಡ್ಬೇಕು ಅದನ್ನ ಯಾವ ಗಮನವನ್ನು ಹರಿಸ್ಬೇಕೋ ಅದರ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನು ಕೃಷಿ ಸಂಪನ್ಮೂಲ ಸಂರಕ್ಷಣೆ ಅಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆಯಿಂದ ಮಣ್ಣಿನ ಸವಕಳಿ ತಡೆಗಟ್ಟೋದು. ಯಾವ್ದಾದ್ರು ಈ ಒದಿಕೆ ಅಂತಹ ಬೆಳೆಗಳು ಅಂದ್ರೆ ಲುಸರ್ನ್ ಆಗಿರ್ಬಹುದು, ಲುಸರ್ನ್ ಅಂದ್ರೆ ಕುದುರೆ ಸೊಪ್ಪು ಅಂತ ಹೇಳ್ತೀವಲ್ಲ, ಅದು ಮತ್ತೆ ಸ್ಟೈಲೋಸಾಂಥಸ್, ಅಂತ ಬೆಳೆಗಳನ್ನು ಬೆಳೆದಾಗ ಮಣ್ಣು ಮತ್ತೆ ನೀರು ಸಂರಕ್ಷಣೆಯಿಂದ ತಡೆಗಟ್ಟಿ ಅದನ್ನ ಸವಕಳಿ ಆಗೋದನ್ನ ತಡೆಗಟ್ಟುತ್ತೆ. ಇನ್ನು ಸಾವಯವ ಕೃಷಿಯಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದಾದ್ರೆ, ನಾನು ಆಗ್ಲೇ ಹೇಳಿದ ತರ ಮಣ್ಣಿನ ಫಲವತ್ತತೆ ಹೇಗೆ ವೃದ್ಧಿಸುತ್ತೆ ಅದನ್ನ ಅದಕ್ಕೆ ಲಿಂಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಮಣ್ಣಿನ ಆರೋಗ್ಯ ಕೂಡ ಕಾಪಾಡದಂಗಾಗುತ್ತೆ. ಮಣ್ಣಿನ ಆರೋಗ್ಯ ಅಂತ ಅಂದ್ರೆ ಭೌತಿಕ ಗುಣ ಆಗಿರ್ಬೋದು, ರಾಸಾಯನಿಕ ಗುಣ ಆಗಿರ್ಬೋದು, ಮತ್ತೆ ಜೈವಿಕ ಗುಣ ಆಗಿರ್ಬೋದು, ಮತ್ತೆ ಪರಿಸರ ಮಾಲಿನ್ಯನು ತಡೆಗಟ್ಟುತ್ತೆ, ಮತ್ತೆ ಕೃಷಿ ಉತ್ಪಾದನೆ ವೆಚ್ಚದಲ್ಲಿ ಕಡಿಮೆ. ಅಂದ್ರೆ ನಾವು ಈಗ ನೈಸರ್ಗಿಕವಾಗಿ ಏನೇನು ಸಿಗುತ್ತಲ್ಲ ಅದನ್ನೇ ತ್ಯಾಜ್ಯ ವಸ್ತುಗಳನ್ನ ನಾವು ಬಳಕೆ ಮಾಡೋದ್ರಿಂದ ನಮಗೆ ಹೊರಗಡೆಯಿಂದ ತಂದು ನಾವು ಕೃಷಿನ ಮಾಡಬೇಕು ಅನ್ನೋ ವೆಚ್ಚ ಬರೋದಿಲ್ಲ. ಇನ್ನು ನೈಸರ್ಗಿಕ ಸಂಪನ್ಮೂಲದಲ್ಲಿ ಮೂಲಗಳನ್ನು ಮರುಬಳಕೆ ಹೆಚ್ಚಾಗಿರೋದ್ರಿಂದ ಮತ್ತು ಸಾವಯವ ಉತ್ಪನ್ನಗಳಿಗೆ ಹೊರದೇಶಗಳಿಗೆ ಅತಿ ಬೇಡಿಕೆ ಇರೋದ್ರಿಂದ ರಫ್ತು ಮಾಡೋದ್ರಿಂದ ಉತ್ತಮ ಆದಾಯ ನಮ್ಮ ಕೈಗೆ ಸೇರುತ್ತೆ. ಅದೇ ರೀತಿ ಬಹಳ ಮುಖ್ಯವಾಗಿ ಉತ್ತಮ ಗುಣಮಟ್ಟದ ಸಾವಯವ ಆಹಾರವನ್ನು ಉತ್ಪಾದಿಸಬಹುದು ಅಂತ ಹೇಳಲಿಕ್ಕೆ ನಾನು ಇದರಲ್ಲಿ ಇಷ್ಟಪಡ್ತೀನಿ. ಹೀಗೆ ಈ ಸಾವಯವ ಕೃಷಿಯಿಂದ ಅನೇಕ ಉಪಯೋಗಗಳನ್ನು ಕೂಡ ನಾವು ಮಾಡಿಕೊಳ್ಬಹುದು. ಬಹಳ ಮುಖ್ಯವಾಗಿ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು, ಪರಿಸರ ಮಾಲಿನ್ಯ ಏನು ಉಂಟಾಗ್ತಿದೆಯೋ ಅದನ್ನು ತಡಿತಕ್ಕಂಥದ್ದು, ಮತ್ತು ಈ ಕೃಷಿ ಉತ್ಪಾದನೆಯಲ್ಲಿ ಏನು ಇವತ್ತು ಹೆಚ್ಚು ವೆಚ್ಚವನ್ನು ಮಾಡ್ತಾ ಇದ್ದೇವೋ ಅದನ್ನು ತಗ್ಗಿಸ್ಲಿಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಹೀಗೆ ಅನೇಕ ವಿಧದ ಅನುಕೂಲಗಳನ್ನು ಸಾವಯವ ಕೃಷಿ ಅನ್ನುವಂಥದ್ದು ನೀಡ್ತಾ ಹೋಗುತ್ತೆ. ಇನ್ನು ಈ ರೈತರಲ್ಲಿ ಕಾಡ್ತಕ್ಕಂಥ ಪ್ರಶ್ನೆ ಯಾವುದು ಅಂತ ಹೇಳಿದರೆ, ಈ ಶೂನ್ಯ ಬಂಡವಾಳದ ಕೃಷಿ, ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ, ಹೀಗೆ ಬೇರೆ ಬೇರೆ ಪ್ರಕಾರದಲ್ಲಿ ನಾವು ಕರಿತಾ ಇರ್ತೇವೆ, ಇದೆಲ್ಲವೂ ಕೂಡ ಒಂದೆಯೋ ಅಥವಾ ಭಿನ್ನವೋ ಅನ್ನುವಂಥದ್ದು, ಇದಕ್ಕೆ ಉತ್ತರವನ್ನು ತಾವೇ ಹೇಳಬೇಕು. ಈಗ ಸಾವಯವ ಕೃಷಿಯಲ್ಲಿ ನಾವು ಹೊರಗಡೆಯಿಂದ ತಂದಂತಹ ವರ್ಮಿ ಕಾಂಪೋಸ್ಟ್, ಎರೆಹುಳು ಗೊಬ್ಬರ ಅಂತ ಹೇಳ್ತೀವಿ, ಕೊಟ್ಟಿಗೆ ಗೊಬ್ಬರ, ಅದನ್ನ ಬೇರೆ ಕಡೆಯಿಂದನೂ ತಂದು ಹಾಕ್ಬಹುದು. ಬಟ್ ಶೂನ್ಯ ಬಂಡವಾಳದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ರೈತರು ತಾನಾಗಿ ಅದನ್ನ ಏನು ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥದ್ದು, ಅಂದ್ರೆ ತಾನೇ ಮಾಡ್ತಕ್ಕಂತಹ ಬೀಜ ಆಗಿರ್ಬಹುದು, ಮತ್ತೆ ಗೊಬ್ಬರ ಆಗಿರ್ಬಹುದು, ಕ್ರಿಮಿನಾಶಕಗಳಾಗಿರ್ಬಹುದು, ಅವನ್ನ ಕೆಲವು ಪರಿಕರಗಳನ್ನ ಪಟ್ಟಣದಿಂದ ಅಥವಾ ಇತರ ರೈತರನ್ನ ಅವಲಂಬಿಸದೆ ತಾನೇ ಮಾಡ್ತಕ್ಕಂಥದ್ದೇ ನೈಸರ್ಗಿಕ ಕೃಷಿ ಪದ್ಧತಿ. ಈ ಕೃಷಿ ಪದ್ಧತಿಯಲ್ಲಿ, ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ನಾವು ನಾಲ್ಕು ವಿಷಯಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕಾಗುತ್ತೆ. ಅದು ಯಾವುದು ಅಂತಂದ್ರೆ, ಮೊದಲನೇದಾಗಿ ಬೀಜಾಮೃತನ ಬಳಕೆ ಮಾಡ್ತಕ್ಕಂಥದ್ದು. ಬೀಜಾಮೃತನ ಯಾಕೆ ಬಳಕೆ ಮಾಡ್ತೀವಿ ಅಂತಂದ್ರೆ, ಇದನ್ನ ದೇಶಿ ಹಸುವಿನ ಸಗಣಿ ಮತ್ತೆ ಗಂಜಲ ಆಧಾರದ ಮೇಲೆ ಬೀಜದ ಕಷಾಯವನ್ನು ರೆಡಿ ಮಾಡಿರ್ತೀವಿ. ಅದನ್ನ ಯಾವ ರೀತಿ ರೆಡಿ ಮಾಡೋದು ಅಂತಂದ್ರೆ, ಒಂದು 50 ಲೀಟರ್ ನೀರಿನಲ್ಲಿ 5 ಕೆಜಿ ಸಗಣಿ ತಗೊಂಡು ಅದನ್ನ ತೆಳುವಾದ ಕಾಟನ್ ಬಟ್ಟೆಯಲ್ಲಿ ಕಟ್ಟುಬಿಟ್ಟು, 50 ಲೀಟರ್ ನೀರಿನ ಬಕೆಟ್ ಏನಿರುತ್ತಲ್ಲ ಅದಕ್ಕೆ ಒಂದು ಕೋಲನ್ನು ಕೊಟ್ಟುಬಿಟ್ಟು ಅದನ್ನ ತೇಲೋ ತರ ಕಟ್ಟುಬಿಟ್ಟು ಬಿಡೋದು. ಅದಾದ್ಮೇಲೆ ಒಂದು 12 ಗಂಟೆ ಅಂದ್ರೆ ಒಂದು ನೈಟ್ ಒಂದು 12 ಗಂಟೆ ಬಿಟ್ಟಾದ್ಮೇಲೆ ಬೆಳಗ್ಗೆ ಅಲ್ಲಿರ್ತಕ್ಕಂತಹ ಕಾಟನ್ ಬಟ್ಟೆಯನ್ನ ಸಂಪೂರ್ಣವಾಗಿ ಹಿಂಡುಬಿಟ್ಟು ಅದರಿಂದ ಬಂದಂತಹ ರಸ ತೆಗೆದ್ಬಿಟ್ಟು ಅದ್ರ ಜೊತೆ 50 ಗ್ರಾಂ ಸುಣ್ಣನ ಒಂದು ಜಗ್ ನೀರಿನಲ್ಲಿ ನಾವು ಮೊದಲೇ ನೆನೆ ಹಾಕಿ ಇಟ್ಕೊಂಡಿರಬೇಕು. ಆ ಎರಡನ್ನು ಎಲ್ಲದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದು 5 ಲೀಟರ್ ಗಂಜಲವನ್ನು ಮಿಕ್ಸ್ ಮಾಡಿ ನಾವು ಇನ್ನೇನು ಬೆಳೆಗಳನ್ನ ಬಿತ್ತುತ್ತೀವಿ ಅನ್ನೋ ಸಮಯಕ್ಕೆ ಅರ್ಧ ಗಂಟೆ ನೀವು ನೆರಳಿನಲ್ಲಿ ಅದನ್ನ ಏನ್ ಬಿತ್ತನೆ ಮಾಡಕ್ ಅರ್ಧ ಗಂಟೆ ಇದೆ ನಂಗೆ ಲೇಪನ ಮಾಡಿ ಅದನ್ನ ನೆರಳಿನಲ್ಲಿ ನೆನೆಸಿ ಅದನ್ನ ಬಿತ್ತನೆಗೆ ಬಳಸ್ತಕ್ಕಂಥದ್ದು. ಇದರಿಂದ ಆಗ್ತಕ್ಕಂತ ಉಪಯೋಗ ಏನು ಅಂತಂದ್ರೆ, ಇವಾಗ ಹೆಚ್ಚಿನ ನೀರಿರೋದಿಲ್ಲ, ಈಗ ನಾವು ಬೆಳೆಗಳನ್ನ ಬಿತ್ತನೆ ಮಾಡೋ ಸಮಯದಲ್ಲಿ ಹೆಚ್ಚಿನ ನೀರಿರೋದಿಲ್ಲ ಅಥವಾ ಕ್ರಿಮಿಕೀಟಗಳ ಹಾವಳಿ ಜಾಸ್ತಿ ಆಗಿರುತ್ತೆ ಅನ್ನೋ ಎಲ್ಲ ಟೈಮಲ್ಲಿ ಅದು ಜರ್ಮಿನೇಷನ್ ಅಂದ್ರೆ ಮೊಳಕೆ ಒಡತಕ್ಕಂತಹ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಲಿಕ್ಕೆ ನಾವು ಬೀಜಾಮೃತನ ಬಳಕೆ ಮಾಡ್ತಾ ಇದ್ದೀವಿ. ಎರಡನೆಯದಾಗಿ ಜೀವಾಮೃತ. ಜೀವಾಮೃತನ ಹೇಗೆ ಮಾಡೋದು ಅಂತ ಹೇಳೋದಾದ್ರೆ, ಅದು ಇದೇ ರೀತಿನೇ, ಅಂದ್ರೆ 200 ಲೀಟರ್ ನೀರಿನಲ್ಲಿ 10 ಕೆಜಿ ಸಗಣಿ ತಗೊಂಡು ಇನ್ನು ಮತ್ತೆ 10 ಲೀಟರ್ ಗಂಜಲನ ಹಾಕಬೇಕಾಗುತ್ತೆ, ಮತ್ತೆ ಒಂದು 2 ಕೆಜಿ ದ್ವಿದಳ ಧಾನ್ಯಗಳ ಹಿಟ್ಟು, 2 ಕೆಜಿ ಬೆಲ್ಲ. ಅದೇ ರೀತಿ ನೀವು ಯಾವ ಮಣ್ಣಿಗೆ ಬಳಕೆ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ಲ ಆ ಜಮೀನಿನಿಂದ ಒಂದು ಹಿಡಿ ಮಣ್ಣನ್ನು ತಂದು ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ಅದು ಕಳಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಕಳಿಲಿಕ್ಕೆ ಅಂತ ಅಂದ್ರೆ ಒಂದು 7 ದಿನ ಟೈಮ್ ಬೇಕಾಗುತ್ತೆ. ಆ 7 ದಿನದಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ಎರಡು ಟೈಮಲ್ಲೂ ಅದನ್ನ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಅದನ್ನ ತಿರುಗಿಸ್ತಾ ಇರಬೇಕಾಗುತ್ತೆ. ಆ 7 ದಿನ ಆದ್ಮೇಲೆ ನಿಮಗೆ ಜೀವಾಮೃತ ರೆಡಿಯಾಗುತ್ತೆ. ಇನ್ನು ಈ ಜೀವಾಮೃತನ ಯಾವ ರೀತಿ ಕೊಡಬೇಕು ಅನ್ನೋದಾದ್ರೆ, ತಿಂಗಳಿಗೆ 2 ಬಾರಿ ನಿಮ್ಮ ಬೆಳೆಗಳಿಗೆ ಕೊಡ್ತಕ್ಕಂಥದ್ದು, ಅಂದ್ರೆ 1 ಎಕರೆಗೆ 200 ಲೀಟರ್ ಜೀವಾಮೃತನ ಕೊಡಬೇಕು. ಇದಲ್ಲದೆ ಡ್ರಿಪ್ನಲ್ಲೂ ಕೂಡ ಇದನ್ನ ಜೀವಾಮೃತನ ಬಳಕೆ ಮಾಡ್ತಕ್ಕಂಥದ್ದು. ಇದಲ್ಲದೆ ನೀವೇನಾದ್ರೂ ತೋಟಗಾರಿಕೆ ಬೆಳೆಗಳಿಗೆ ಕೊಡಬೇಕು ಅಂತಂದ್ರೆ ಒಂದು ಮರಕ್ಕೆ 1 ಲೀಟರ್ ಆಗಿ ಅದನ್ನ ತಗೊಂಡೋಗಿ ಸುರಿತಕ್ಕಂಥದ್ದು. ಈ ತರ ರೀತಿಯಲ್ಲಿ ನೀವು ಜೀವಾಮೃತನ ಬಳಕೆ ಮಾಡ್ತಕ್ಕಂಥದ್ದು. ಇನ್ನು ಮೂರನೆಯದಾಗಿ ಬೆಳೆಗಳ ಒದಿಕೆ ಮಾಡ್ತಕ್ಕಂಥದ್ದು. ಈ ಬೆಳೆಗಳ ಒದಿಕೆಗಳಲ್ಲಿ 3 ತರದ್ದು ಬರುತ್ತೆ. ಮೊದಲನೇದಾಗಿ ಏನ್ ಹೇಳ್ತಾರೆ ಅಂತಂದ್ರೆ ಮಣ್ಣಿನ ಹೊದಿಕೆ. ಮಣ್ಣಿನ ಹೊದಿಕೆ ಅಂತಂದ್ರೆ ಏನು ಇಲ್ಲ, 1/4 ಇಂಚಷ್ಟು ಬರಂಗೆ ಹೆಡೆ ಕುಂಟೆ ಹೊಡೆದು ಮಣ್ಣನ್ನ ಮುಚ್ಚಿಬಿಡ್ತಕ್ಕಂಥದ್ದು. ಇನ್ನು ಕಷ್ಟ ಅಚ್ಚಾದನ ಹೊದಿಕೆ ಅಂತ ಹೇಳ್ತೀವಿ. ಅಂದ್ರೆ ಕಸ ಕಡ್ಡಿ, ಏನೇ ತ್ಯಾಜ್ಯ ವಸ್ತುಗಳಾಗಿರ್ಬೋದು, ಕಸ ಕಡ್ಡಿ ಆಗಿರ್ಬೋದು, ತೆರೆಗೆಲೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ವೇಸ್ಟ್ ಆಗಿರ್ಬೋದು, ಒಂದು ಪಾಲಿಥಿನ್ ಪೇಪರ್ ಆಗಿರ್ಬೋದು, ಇದಲ್ದೆ ಮತ್ತೆ ಹುಲ್ಲುಗಳನ್ನಾದ್ರೂ ಹೊದಿಕೆಯಾಗಿ ಕೊಡ್ತಕ್ಕಂಥದ್ದು ಭೂಮಿಗೆ. ಇನ್ನು ಸಜೀವ ಹಚ್ಚಾದನ ಅಂತ ಹೇಳ್ತೀವಿ. ಅಂದ್ರೆ ಸಜೀವವಾಗಿ ನಾವು ಬೆಳೆಗಳನ್ನ ತಗೊಳ್ತಕ್ಕಂಥದ್ದು, ಅಂತರ ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ, ಹೊದಿಕೆಯಾಗಿ ತಗೊಳ್ತಕ್ಕಂಥದ್ದು. ನೈಸರ್ಗಿಕ ಪದ್ಧತಿಯಲ್ಲಿ ಅಳವಡಿಸತಕ್ಕಂತಹ 4ನೇ ತತ್ವ ಏನು ಅಂತಂದ್ರೆ ವಾಪಸ್ ಅಂತ ಹೇಳ್ತೀವಿ. ಅಂದ್ರೆ ಮಣ್ಣಿನ ಹ್ಯೂಮಸ್ ಅನ್ನು ವೃದ್ಧಿಸಿ ಮಣ್ಣಿನ ವಾಯುವನ್ನು ವೃದ್ಧಿಸ್ತಕ್ಕಂಥದ್ದು. ಅದರಲ್ಲೇನೆ ನಾವು ನೈಸರ್ಗಿಕ ಪದ್ಧತಿಯಲ್ಲಿ ಇನ್ನೊಂದು ಪದ್ಧತಿನ ಮಾಡ್ತೀವಿ. ಅದು ಯಾವುದು ಅಂತಂದ್ರೆ ಘನಜೀವಾಮೃತ ಅಂತ ಮಾಡ್ತೀವಿ. ಆ ಘನಜೀವಾಮೃತದಲ್ಲಿ 400 ಕೆಜಿ ಸಗಣಿ ತಗೋಬೇಕು, ಅದಕ್ಕೆ 8 ಕೆಜಿ ಬೆಲ್ಲ ತಗೋಬೇಕು, ಮತ್ತೆ 8 ಕೆಜಿ ದ್ವಿದಳ ಧಾನ್ಯಗಳ ಹಿಟ್ಟು ತಗೊಂಡು ಅದನ್ನ ಒಂದು ದಿನ ಒಂದು 12 ಗಂಟೆಗಳ ಕಾಲ ಒಂದಿಷ್ಟು ನೀರನ್ನ ಚುಮುಕ್ಸ್ಬಿಟ್ಟು ಹಾಗೆ ಇಟ್ಬಿಡೋದು. ಅದಾದ್ಮೇಲೆ ಬೆಳಗಿನ ಟೈಮಲ್ಲಿ ಅದನ್ನ ತಗೊಂಡು ಎಲ್ಲಾನು ಅದನ್ನ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಉಂಡೆ ಮಾಡ್ತಕ್ಕಂಥದ್ದು, ಇಲ್ಲ ಬೆರಣಿ. ಅದು ಘನಜೀವಾಮೃತನ ನಾವು ಸೈಂಟಿಫಿಕ್ ಆಗಿ ಘನಜೀವಾಮೃತ ಅಂತ ಕರಿತೀವಿ, ಆದ್ರೆ ಅದನ್ನ ಹಿಂದಿನ ಕಾಲದಲ್ಲಿ ಹೇಳ್ತಕ್ಕಂಥದ್ದು ಬೆರಣಿ ಅಂತಾನೆ ಹೇಳ್ತಾ ಇದ್ರು. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಸಣ್ಣ ಉಂಡೆ ಮಾಡ್ಬಿಟ್ಟು 24 ಗಂಟೆಗಳ ಕಾಲ ನಾವು ಅದನ್ನ ನೆರಳಿನಲ್ಲಿ ನೆನೆಸ್ಬಿಟ್ಟು ಅದನ್ನ ಬಿತ್ತನೆ ಮಾಡೋ ಟೈಮಲ್ಲಿ ಬೆಳೆಗಳ ಜೊತೆ ಪುಡಿ ಮಾಡಿ ಕೊಡ್ತಕ್ಕಂಥದ್ದು. ಈ ತರ ಕೊಡೋದ್ರಿಂದ ನಮಗೆ ಹೊರಗಡೆಯಿಂದ ಏನಾದ್ರೂ ನಮಗೆ ಸಾವಯವ ಗೊಬ್ಬರಗಳು ದೊರಕಲಿಲ್ಲ ಅನ್ನೋ ಸಮಯದಲ್ಲಿ ಇದನ್ನ ಕೊಡೋದ್ರಿಂದ ಆ ತಕ್ಷಣದಲ್ಲಿ ಬೆಳೆಗಳಿಗೆ ಒಂದು ಅನುಕೂಲವಾಗ್ತದೆ. ಇದ್ರ ಜೊತೆ ನಾವು ಉಂಡೆ ಮಾಡಿದಂತಹ ಘನಜೀವಾಮೃತ ಉಂಡೆಯನ್ನು ಹನಿ ನೀರಾವರಿಯಲ್ಲೂ ಕೂಡ ಕೊಡ್ಬೋದು. ಅದ್ಯಾವ ರೀತಿ ಅಂದ್ರೆ ಡ್ರಿಪ್ಪಿನ ಅಡಿಯಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಒಣಗಿದ ಹುಲ್ಲನ್ನ ಮುಚ್ಚಿಬಿಟ್ಟು ನೀರನ್ನ ಹನಿಲಿಕ್ಕೆ ಬಿಡ್ತಕ್ಕಂಥದ್ದು. ಇದಿಷ್ಟು ನೈಸರ್ಗಿಕ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಒಂದು ಏನು ತತ್ವಗಳಿದಾವ ಅದನ್ನ ಹೇಳ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಈ ಪಂಚಗವ್ಯ ಅಂತ ಹೇಳಿ ಅದನ್ನು ಕೂಡ ಬಳಕೆಯನ್ನ ಆಗಾಗ್ಗೆ ರೈತರು ಅಲ್ಲಲ್ಲಿ ಮಾಡ್ತಾ ಇರ್ತಾರೆ. ಇದರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು, ಮತ್ತೆ ಇದನ್ನ ನಾವು ತಯಾರಿ ಮಾಡುವಂತದ್ದು ಹೇಗೆ? ಪಂಚಗವ್ಯ ಅನ್ನೋದನ್ನ ನಾವು ಯಾವ ರೀತಿ ತಯಾರಿ ಮಾಡಬೇಕು ಅಂತಂದ್ರೆ, ಮೊದಲಿಗೆ 1-5 ಕೆಜಿ ಸಗಣಿಯನ್ನು ತಗೋಬೇಕು, ಅದಕ್ಕೆ 1-5 ಕೆಜಿ ತುಪ್ಪನ ಬೆರೆಸ್ಕೊಂಡು 1-2 ದಿನಗಳ ಕಾಲ ಹಾಗೆ ಇಟ್ಕೋಬೇಕು. 2 ದಿನಗಳ ನಂತರ 1-4 ಲೀಟರ್ ಗಂಜಲ ಮತ್ತೆ 10 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು 13 ದಿನಗಳ ಕಾಲ ಕಳೀಲಿಕ್ಕೆ ಬಿಡಬೇಕಾಗುತ್ತೆ. ಅದಾದ್ಮೇಲೆ ಮತ್ತೆ ಆ 2 ಸೇರಿ 15 ದಿನಗಳ ಕಾಲ ನಮಗೆ ಕಾಲಾವಕಾಶ ಬೇಕಾಗುತ್ತೆ. 15 ದಿನಗಳ ನಂತರ 3 ಲೀಟರ್ ಹಾಲು, 2 ಲೀಟರ್ ಮೊಸರು, ಮತ್ತೆ 3 ಲೀಟರ್ ಎಳೆನೀರು, ಆಮೇಲೆ 3 ಕೆಜಿ ಬೆಲ್ಲ, ಮತ್ತೆ 1 ಡಜನ್ ಅಂದ್ರೆ 12 ಪಚ್ಚಬಾಳೆಹಣ್ಣು ಹಾಕಿ ಅದು ಕಳೀಲಿಕ್ಕೆ ಬಿಡಬೇಕಾಗುತ್ತೆ. ಅದು 6 ದಿನಗಳ ಕಾಲ ಬಿಡೋದು. ಪಂಚಗವ್ಯ ನಮಗೆ ಒಂದು ಮಾದರಿಯಲ್ಲಿ ತಯಾರಾಗಬೇಕು ಅಂತಂದ್ರೆ 21 ದಿನಗಳ ಟೈಮು ಬೇಕಾಗುತ್ತೆ. ಇದನ್ನ ನಮ್ಮ ಬೆಳೆಗಳಿಗೆ ಮತ್ತೆ ಯಾವುದೇ ರೀತಿಯಾದಂತಹ ಪೋಷಕಾಂಶಗಳು ಅತಿ ಬೇಗವಾಗಿ ಅತಿ ಶೀಘ್ರವಾಗಿ ಬೇಕು ಅಂತಂದ್ರೆ ನಮ್ಮ ಬೆಳೆಗಳಿಗೆ ಆ ಕಾಲಕಾಲಕ್ಕೆ ತಕ್ಕವಾಗಿ ಕೊಡ್ತಕ್ಕಂಥದ್ದು. ಇದರ ಜೊತೆ ಇನ್ನೊಂದು ಮೀನಿನ ಟಾನಿಕ್ ಅಂತಾನು ಬಳಕೆ ಮಾಡ್ತಾರೆ. ಈ ಮೀನಿನ ಟಾನಿಕ್ ಯಾವ ತರ ಮಾಡೋದು ಅಂತಂದ್ರೆ, ನೀವು 1 ಕೆಜಿ ಯಾವುದೇ ರೀತಿಯಾದಂತಹ ಮೀನ್ ಆಗಿರ್ಬೋದು, ಆದ್ರೆ ವೇಸ್ಟ್ ಮೀನ್ ಆಗಿರ್ಬೋದು, ಅದನ್ನ 1 ಕೆಜಿ ಮೀನ್ ತಗೊಂಡ್ ಬಂದು 1 ಕೆಜಿ ಬೆಲ್ಲದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ 3 ವಾರಗಳವರೆಗೂ ಕಳೀಲಿಕ್ಕೆ ಬಿಡ್ತಕ್ಕಂಥದ್ದು. ಆ 3 ವಾರಗಳಲ್ಲಿ ಹೇರ್ ಟೈಟ್ ಅಂತಂದ್ರೆ ಗಾಳಿ ಹಾಡದೇ ಇರೋಂತಹ ಒಂದು ಡಬ್ಬಿಯಲ್ಲಿ ಮುಚ್ಚಿಟ್ಬಿಟ್ಟು ಅದು 1-3 ವಾರಗಳ ನಂತರ ಒಂದು ಕಂದು ಬಣ್ಣ ಸ್ಟಾರ್ಟ್ ಆಗಿರುತ್ತೆ. ಅದನ್ನ ತಗೊಂಡು 1 ಲೀಟ್ರಿಗೆ 2 ml ಆಗಿ ಮಿಶ್ರಣ ಮಾಡಿಕೊಂಡು ನಮ್ಮ ಬೆಳೆಗೆ ಕೊಡ್ತಕ್ಕಂಥದ್ದು. ಇದರಲ್ಲಿ ಅಮೋನಿಯಂ ಮತ್ತೆ ಕೆಲವು ಪೋಷಕಾಂಶಗಳು ನಮ್ಮ ಬೆಳೆಗೆ ಅತಿ ಶೀಘ್ರದಲ್ಲೇ ದೊರೆಯಬಹುದು. ಮತ್ತೆ ಹೊರಗಡೆಯಿಂದ ನಾವು ಜಾಸ್ತಿ ದುಡ್ಡು ಕೊಟ್ಟು ಈಗ ಯೂರಿಯಾ ತಂದು ಹಾಕ್ತೀವಿ, ಸಾರಜನಕ ತಂದು ಹಾಕ್ತೀವಿ, ಅದೆಲ್ಲ ಅನ್ನೋದಕ್ಕಿಂತ ಇಂಥ ವಿಧಗಳನ್ನು ಅನುಸರಿಸ್ಕೊಂತ ಬಂದ್ರೆ ನಿಮಗೆ ದುಡ್ಡಿನ ವೆಚ್ಚ ಕಡಿಮೆಯಾಗಿ ಸಾವಯವ ಕೃಷಿ ನಿಮಗೆ ಒಂದು ಅನುಕೂಲವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಡೆಯದಾಗಿ, ಕೃಷಿಯಲ್ಲಿ ರಾಸಾಯನಿಕ ರಹಿತ ಮಾರ್ಗಗಳ ಅನುಸರಣೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವು ಸಾವಯವ ಕೃಷಿನ ಅದನ್ನ ಅಳವಡಿಸ್ಕೊಂಡು ಮತ್ತೆ ನೈಸರ್ಗಿಕ ಕೃಷಿನ ಅಳವಡಿಸ್ಕೊಳ್ತಾ ಬಂದ್ರೆ ನಿಮಗೆ ಆಗ್ತಕ್ಕಂತಹ ಲಾಭಗಳು ಏನಿರುತ್ತಲ್ಲ ಅದನ್ನ ನೀವು ಈಗ ಯಾರಾದ್ರೂ ನಿಮಗೆ ಸಾವಯವ ಕೃಷಿ ಮಾಡಿದರೆ, ನೈಸರ್ಗಿಕ ಕೃಷಿ ಮಾಡಿದರೆ ಅಂತ ಅಂದ್ರೆ ಅಂತ ರೈತರ ಹತ್ರ ಹೋಗಿ ನೀವು ಒಂದು ಅವರ ಒಪಿನಿಯನ್, ಅವರ ಏನು ಹೇಳ್ತಾರೋ ಅದನ್ನ ಕೇಳಿಕೊಂಡು ಅದನ್ನ ಅನುಸರಿಸ್ಕೊಳ್ತಾ ಬಂದ್ರೆ ನೀವು ಮುಂದಿನ ಪೀಳಿಗೆಗೆ ಒಂದು ಆರೋಗ್ಯಕರವಾದಂತಹ ವಾತಾವರಣನ ಈಗಲೇ ನೀವು ಸೃಷ್ಟಿಸಿ ಕೊಟ್ಟಂಗಾಗುತ್ತೆ. ಈಗಾಗಲೇ ಹೇಳ್ದಂಗೆ ಈ ತಾಯಿ ಹೊಟ್ಟೆಯಿಂದನೇ ಕಾಯಿಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಿದ್ದಾವೆ. ಇಂಥದನ್ನೆಲ್ಲ ತಡೆಗಟ್ಟಬೇಕು. ಮುಂದೆ ನಮಗೆ ನಮ್ಮ ಪೀಳಿಗೆಗೆ ಮತ್ತು ನಮ್ಮ ಮಕ್ಕಳ ಪೀಳಿಗೆಗೆ ಒಳ್ಳೇದಾಗಬೇಕು ಅಂತಂದ್ರೆ ನಾವಿವಾಗ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಸಾಯನಿಕ ರಹಿತ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ತಮ್ಮ ಸಲಹೆ ಮತ್ತೆ ಸಹಕಾರ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಹೆಸರು ಡಾಕ್ಟರ್ ಪವಿತ್ರ ಹೇಜ್ ಅಂದ್ಬಿಟ್ಟು ನಾನು ಕಾರ್ಯಕೆರೆ ಕೃಷಿ ಕಾಲೇಜಿನಲ್ಲಿ ಕ್ಷೇತ್ರ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ನಂಬರ್ ಬಂದು 8151988590, 8151988590. ಒಳ್ಳೆಯದು ಡಾಕ್ಟರ್ ಎಹೆಚ್ ಪವಿತ್ರ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ರಾಸಾಯನಿಕ ರಹಿತ ಮಾರ್ಗಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ವಂದನೆಗಳು. ಇದುವರೆಗೆ ಕೃಷಿಯಲ್ಲಿ ರಾಸಾಯನಿಕ ರಹಿತ ಮಾರ್ಗಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಹೆಚ್ ಪವಿತ್ರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಹಿಂಗಾರಿ ಬೆಳೆಗಳ ಉತ್ಪಾದನಾ ಕ್ರಮಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎಸ್ ದಿನೇಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಧಾರಿತ ರಾಗಿ ತಳಿಗಳು ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ನಮ್ಮ ರಾಜ್ಯದಲ್ಲಿ ರಾಗಿ ಒಂದು ಪ್ರಮುಖ ಆಹಾರ ಬೆಳೆ. ಈ ಬೆಳೆಯನ್ನು ಸುಮಾರು 6.41 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದ್ದು ಒಟ್ಟು ಉತ್ಪಾದನೆ 11.64 ಲಕ್ಷ ಟನ್ಗಳಷ್ಟು ಮತ್ತು ಸರಾಸರಿ ಇಳುವರಿ 1816 ಕೆಜಿ ಪ್ರತಿ ಹೆಕ್ಟೇರ್ಗೆ ಸಿಗ್ತಾ ಇದೆ. ಈ ಬೆಳೆಯನ್ನು ಹೆಚ್ಚಾಗಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದ ತುಮಕೂರು, ಕೋಲಾರ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಖ್ಯ ಬೆಳೆಯಾಗಿ ಹಾಗೂ ಜೋಳ, ಅಲಸಂದೆ, ಹುಚ್ಚೆಳ್ಳು, ತೊಗರಿ, ಅವರೆ, ನವಣೆ, ಎಳ್ಳು ಇತ್ಯಾದಿ ಬೆಳೆಗಳೊಂದಿಗೆ ಅಂತರ ಬೆಳೆಯಾಗಿ ಮತ್ತು ಮಿಶ್ರ ಬೆಳೆಯಾಗಿ ಬೆಳೀತಿದ್ದಾರೆ. ಆದ್ದರಿಂದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳನ್ನು ರಾಗಿಯ ಕಣಜ ಅಂಥೇಳಿ ಕರೆಯಲಾಗುತ್ತೆ. ಈ ಹಿಂದೆ ಬೆಳೆಯನ್ನು ಮಳೆಯಾಶ್ರಿತ ಬೆಳೆಯಾಗಿ ಕಾರ್ ರಾಗಿ ಮತ್ತು ಹೈನು ರಾಗಿ ಎಂಬುದಾಗಿ ಬೆಳೆಯಲಾಗ್ತಾ ಇದ್ದು ಈಗ ಈ ಬೆಳೆಗಳಲ್ಲಿ ಆದಂತಹ ಅವಿರತ ಸಂಶೋಧನೆಯಿಂದಾಗಿ ವಿವಿಧ ಕಾಲಗಳಿಗೆ ಸೂಕ್ತವಾದ ಹಾಗೂ ಬೆಂಕಿ ರೋಗಕ್ಕೆ ನಿರೋಧಕತೆಯುಳ್ಳ ರಾಗಿ ತಳಿಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಇವರಿಂದ ಬಿಡುಗಡೆಯನ್ನ ಮಾಡಲಾಗಿದ್ದು ಅವುಗಳ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಅಲ್ಪಾವಧಿ ತಳಿಗಳು KMR 204, ಇದು ಅಲ್ಪಾವಧಿ ತಳಿಯಾಗಿದ್ದು 100 ರಿಂದ 105 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಇಲುಕುಗಳು ಮಧ್ಯಮ ಉದ್ದವಾಗಿದ್ದು ತೆನೆಗಳು ಬಿಳಿ ಬಣ್ಣದಿಂದ ಕೂಡಿ ಮುಷ್ಠಿಯಾಕಾರದಲ್ಲಿ ಇರುತ್ತವೆ. ಈ ತಳಿಯು ಕೊನೆ ಮುಂಗಾರಿಗೆ ಜುಲೈ ಆಗಸ್ಟ್ ಹಾಗೂ ಬೇಸಿಗೆ ಬೆಳೆಗೆ ಜನವರಿ ಫೆಬ್ರವರಿಯಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾಗಿದ್ದು